ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದೊಳಗ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಸಿದ್ದು ಪೂಜಾರಿ ಅವರಿದ್ದಾರೆ. ಅವರು ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮದ ಸಂಪೂರ್ಣವಾದಂತಹ ನೋಟವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಸಿದ್ದು ಪೂಜಾರಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಕೂಡ ಧನ್ಯವಾದಗಳು ಸರ್. ಒಳ್ಳೆಯದು. ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂತಹ ಯೋಜನೆ ಏನಿದೆ, ಈಗಾಗಲೇ ನಮಗೆ ಗೊತ್ತಿದೆ ಲಿಂಬೆ ಬೆಳೆಯನ್ನು ಆಯ್ಕೆ ಮಾಡಲಾಗಿದೆ. ಲಿಂಬೆಯಿಂದ ಏನೇನು ನಾವು ತಯಾರು ಮಾಡಬಹುದು, ಸಂಸ್ಕರಣೆ ಮಾಡಿ ಆಹಾರ ಪದಾರ್ಥಗಳನ್ನು ಯಾವ ರೀತಿ ತಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋದಾಗ್ಲಿ, ಅದರ ಜೊತೆಗೆ ತಯಾರು ಮಾಡುವಂತಹ ಒಂದು ಉದ್ದಿಮೆಗಳನ್ನು ನಾವು ಸ್ಥಾಪನೆ ಮಾಡಬೇಕು ಅಂತಂದಾಗ ಯಾವ ರೀತಿಯಾದಂತಹ ಒಂದು ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ, ಮತ್ತು ಯಾರ್ಯಾರು ಇದಕ್ಕೆ ಅರ್ಹರಿದ್ದಾರೆ, ಯಾವ ರೀತಿ ನಾವು ಮುಂದುವರಿಯಬಹುದು, ಸಾಲ ಸೌಲಭ್ಯ ಯಾವ ರೀತಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಮಗ್ರವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಡ್ತೀರಿ ನಮ್ಮ ಕೇಳುಗ ಮಿತ್ರರಿಗೆ? ಖಂಡಿತ ಸರ್. ಈ ಒಂದು ಯೋಜನೆ ತಾವು ಆಗ್ಲೇ ಹೇಳಿದಾಗೆ ಆತ್ಮ ನಿರ್ಭರ ಭಾರತ ಯೋಜನೆಯಲ್ಲಿ ಪ್ರಧಾನಮಂತ್ರಿಗಳು ಕಿರು ಆಹಾರ ಸಂರಕ್ಷಣಾ ಉದ್ದಿಮೆಗಳ ಸ್ಥಾಪನೆಗೋಸ್ಕರ ಮಾಡಿದಂತಹ ಯೋಜನೆ. ದೇಶದ ಪ್ರತಿಯೊಂದು ಜಿಲ್ಲೆಗೆ ಕೂಡ ಈ ಯೋಜನೆ ಇದೆ. ಹಾಗೇನೆ ನಮ್ಮ ಬಿಜಾಪುರ ಜಿಲ್ಲೆಗೆ ಈ ಯೋಜನೆ ಅಡಿಯಲ್ಲಿ ಲಿಂಬೆಯನ್ನ ಈ ಯೋಜನೆಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮದು ಲಿಂಬೆ ಉತ್ಪನ್ನ ಮಾಡಲಿಕ್ಕೆ ಅಂತ ಯೋಜನೆಯನ್ನ ಹಾಕೊಂಡಿದ್ದೇವೆ ಸರ್. ಸೊ ಇದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇದೆ ಸರ್, ಜಿಲ್ಲಾಧಿಕಾರಿಗಳು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ, ಜಂಟಿ ಕೃಷಿ ನಿರ್ದೇಶಕರು, ಜಂಟಿ ಕೈಗಾರಿಕಾ ನಿರ್ದೇಶಕರು, ತೋಟಗಾರಿಕಾ ಜಿಲ್ಲಾ ಅಧಿಕಾರಿಗಳು ಇವರೆಲ್ಲರೂ ಅದಕ್ಕೆ ಸದಸ್ಯರಾಗಿದ್ದಾರೆ. ಹಾಗೇನೆ ಈ ಸಮಿತಿಯಿಂದ ಜಿಲ್ಲೆಗೆ 3 ಜನರನ್ನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಂಪನ್ಮೂಲ ವ್ಯಕ್ತಿಗಳ ಜವಾಬ್ದಾರಿ ಅಂದ್ರೆ ಹೊಸದಾಗಿ ಯಾರು ಈ ಯೋಜನೆಯನ್ನ ಪ್ರಾರಂಭ ಮಾಡಬೇಕಂತಾರೆ ಅವರುಗಳಿಗೆ ಅರ್ಜಿ ಹಾಕುವುದರಿಂದ ಹಿಡ್ಕೊಂಡು ಅರ್ಜಿಯನ್ನ ಬ್ಯಾಂಕ್ವರೆಗೆ ತಲುಪಿದ ಮೇಲೆ ಬ್ಯಾಂಕ್ ಸಾಲ ಸೌಲಭ್ಯ ಕೊಡಿಸುವಂತದ್ದಾಗಿರಬಹುದು, ಅವರುಗಳು ಸಂಬಂಧಪಟ್ಟಂತ ಮಷಿನರಿಗಳನ್ನ ಹಾಕಿ ಆ ಉದ್ಯಮವನ್ನ ಪ್ರಾರಂಭ ಮಾಡಿ ಮಾರ್ಕೆಟಿಂಗ್ ಮಾಡಿಸುವವರಿಗೆ ಇದು ಜವಾಬ್ದಾರಿ ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳದ್ದು ಆಗಿರ್ತದೆ ಸರ್. ಸೊ ಈ ಯೋಜನೆ ಮುಖ್ಯ ಉದ್ದೇಶ ಅಂದ್ರೆ ಅತಿ ಸಣ್ಣ ಆದಂತ ಆಹಾರ ಸಂರಕ್ಷಣಾ ಉದ್ಯಮಗಳು, ಮುಖ್ಯವಾಗಿ ಹೊಸದಾಗಿ ಪ್ರಾರಂಭ ಮಾಡುವಂತವರು ಉದ್ದಿಮೆಯನ್ನ ಮಾಡ್ತೇನೆ ಈ ಯೋಜನೆಯಲ್ಲಿ ಅಂದ್ರೆ ಅದು ನಿಂಬೆ ಬೆಳೆಯ ಪ್ರಾಡಕ್ಟ್ಗಳನ್ನ ಉತ್ಪನ್ನಗಳನ್ನ ತಯಾರು ಮಾಡುವಂತದ್ದೇ ಆಗಿರ್ಬೇಕು. ಆದ್ರೆ ಈಗಾಗಲೇ ಯಾವುದೇ ಒಂದು ಆಹಾರ ಉದ್ಯಮದಲ್ಲಿ ಅವರು ತೊಡಿಕೊಂಡಿದ್ದಾರೆ ಅಂದ್ರೆ ಅದು ಹಪ್ಪಳ ಮಾಡೋದಾಗಿರ್ಬೋದು, ಉಪ್ಪಿನಕಾಯಿ ಮಾಡೋದಾಗಿರ್ಬೋದು, ರೊಟ್ಟಿ ಮಾಡೋದಾಗಿರ್ಬೋದು. ಸೊ ಇವುಗಳ ವಿಸ್ತರಣೆಗೆ ಕೂಡ ಈ ಯೋಜನೆಯಲ್ಲಿ ಅವಕಾಶ ಇದೆ. ಮುಖ್ಯವಾಗಿ ಇದರಲ್ಲಿ ವೈಯಕ್ತಿಕವಾದಂತ ರೈತರು, ರೈತ ಉದ್ಯಮಿಗಳು ಹಾಗೂ ಈಗಾಗಲೇ ಉದ್ದಿಮೆಯನ್ನ ನಡೆಸುವಂತವರು, ಆಹಾರ ಉದ್ಯಮದಲ್ಲಿ ತೊಡಗಿಕೊಂಡಂತವರು ಫಲಾನುಭವಿಗಳಾಗಿರ್ತಾರೆ. ಅದಲ್ಲದೆ ವೈಯಕ್ತಿಕವಾದಂತಹ ಉದ್ಯಮದಾರ ಅಲ್ಲದೆ ಸ್ವಸಹಾಯ ಗುಂಪುಗಳು, ಎಫ್ಇಒಗಳು, ಈ ಸಹಕಾರಿ ಸಂಘಗಳು ಅವರು ಕೂಡ ಈ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೊ ಇದು ಮುಖ್ಯವಾಗಿ ಅಂದ್ರೆ ಅಸಂಘಟಿತ ಕಿರು ಆಹಾರ ಸಂರಕ್ಷಣೆಗಳನ್ನ ಅವರಿಗೆ ಕೌಶಲ್ಯ ತರಬೇತಿ, ಉದ್ಯಮಶೀಲ ತರಬೇತಿ, ಮಾರ್ಕೆಟಿಂಗ್ ಅಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಮಾಡುವಂತದ್ದು ಈ ಯೋಜನೆಯಲ್ಲಿ ತೊಡಗಿಕೊಂಡಿದೆ. ಅಂದ್ರೆ ಆಸರೆ ಆಗುವಂತಹ ಒಂದು ಕಾರ್ಯ ಸರ್ಕಾರ ಮಾಡ್ತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಅಂತ ಬಂದಾಗ ಈ ಯೋಜನೆಗೆ ನಮ್ಮ ಕೃಷಿ ಇಲಾಖೆಯ ಕೆಪೆಕ್ ಸಂಸ್ಥೆ ನೋಡಲ್ ಸಂಸ್ಥೆಯಾಗಿ ಆಯ್ಕೆಯಾಗಿದೆ. ವಿಜಯಪುರ ಜಿಲ್ಲೆಗೆ ಲಿಂಬೆ, ಬಾಗಲಕೋಟೆ ಜಿಲ್ಲೆಗೆ ಬೆಲ್ಲ, ಕಲಬುರಗಿ ಜಿಲ್ಲೆಗೆ ತೊಗರಿ, ಹೀಗೆ ಒಂದೊಂದು ಜಿಲ್ಲೆಗೆ ಒಂದು ಉತ್ಪನ್ನದ ಮೇಲೆ ಏನೆಲ್ಲ ಉತ್ಪನ್ನಗಳನ್ನ ತಯಾರು ಮಾಡಬಹುದು ಅಂತ ಆಯಾ ಜಿಲ್ಲೆಯ ಒಂದು ಉತ್ಪನ್ನಗಳ ಮೇಲೆ ಅಲ್ಲಿಯ ಜನಗಳಿಗೆ ಅನುಕೂಲ ಆಗುವಂತದ್ದು ಯೋಜನೆ ಇದು. ನಮ್ಮ ಜಿಲ್ಲೆಗೆ ಬಂದಾಗ ಲಿಂಬೆಯಿಂದ ಏನೆಲ್ಲ ತಯಾರು ಮಾಡಬಹುದು, ಮುಖ್ಯವಾಗಿ ನಾವು ನಿಂಬೆ ಯಾವುದೇ ಒಂದು ಆಹಾರ ಸಂರಕ್ಷಣೆ ಅಂತ ಬಂದಾಗ ಮೊದಲಿಗೆ ಬರುವಂತದ್ದು ಹಣ್ಣು ಅಥವಾ ತರಕಾರಿಗಳದ್ದು ತೊಳಿಬೇಕಾಗ್ತದೆ. ಹಾಗೆ ಇಲ್ಲಿ ಕೂಡ ಲಿಂಬೆ ತೊಳೆಯುವಂತ ಒಂದು ಮಷಿನ್ ಬರ್ತದೆ. ತೊಳೆದಾದ್ಮೇಲೆ ಮುಂದೆ ಏನೇನ್ ಮಾಡಬೇಕು ಅದನ್ನ ಕಟ್ ಮಾಡಿ ಉಪ್ಪಿನಕಾಯಿ ಮಾಡಬಹುದು. ಈ ಉಪ್ಪಿನಕಾಯಿ ಮಾಡೋದ್ರ ಬಗ್ಗೆ ನಾವು ಬಹಳಷ್ಟು ಹೇಳಬೇಕಾಗಿಲ್ಲ. ನಮ್ಮ ಹಳ್ಳಿಯ ಪ್ರತಿಯೊಬ್ಬ ತಾಯಂದ್ರಿಗೆ ಹೇಗೆ ಉಪ್ಪಿನಕಾಯಿ ಹಾಕಬೇಕು ಅನ್ನೋಂಥದ್ದು ಗೊತ್ತಿದೆ. ಸೊ ಇದನ್ನ ಮುಂದುವರಿದ ಭಾಗದ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳಬೇಕಂದ್ರೆ, ಆ ಲಿಂಬೆಯಿಂದ ನಾವು ಏನು ರಸ ತೆಗಿತೇವೆ, ಲಿಂಬೆ ಕಾನ್ಸಂಟ್ರೇಟ್ ಅಂತ ಹೇಳ್ತೇವೆ, ಆ ಕಾನ್ಸಂಟ್ರೇಟ್ ಅನ್ನ ಬಾಟಲ್ ಮಾಡಿ ಪ್ಯಾಕಿಂಗ್ ಮಾಡುವಂತದ್ದು ಮೊದಲೇದು. ಅದು ಕೆಡಬಾರ್ದು, ಸ್ವಲ್ಪ ದಿನ ಹೆಚ್ಚಿಗೆ ಇಡಬೇಕಂತ ಅಂದಾಗ ಆ ನಿಂಬೆಗೆ ಒಂದು 5% ಸಕ್ಕರೆ ಅಥವಾ ಉಪ್ಪು, ಆ ರಸ ಕೆಡಬಾರದು ಅನ್ನೋದಕ್ಕೆ ನಾವು ಅದನ್ನ ಹಾಕಿ ಇಡ್ತೇವೆ. ಅದಕ್ಕೆ ಲಿಂಬೆ ಕಾರ್ಡಿಯಲ್ ಅಂತ ಹೇಳ್ತೇವೆ. ಹಾಗೆ ನಿಂಬೆಯಿಂದ ಆ ಕಾರ್ಡಿಯಲ್ ಕಾನ್ಸಂಟ್ರೇಟ್ ಅನ್ನ ಉಪಯೋಗಿಸಿಕೊಂಡು ನಾವು ಮುಂದೆ ಸಾಕಷ್ಟು ಸಾಫ್ಟ್ ಡ್ರಿಂಕ್ಸ್ ಇಂಥದ್ದೆಲ್ಲ ತಂಪು ಪಾನೀಯಗಳನ್ನ ತಯಾರು ಮಾಡ್ಲಿಕ್ಕೆ ಬರ್ತದೆ. ಹಾಗೆ ನಿಂಬೆ ಸ್ಕ್ವಾಶ್ ಅನ್ನ ಮಾಡುವಂತದ್ದು, ಏನು ರಸ ತೆಗೆದಿರ್ತೇವೆ ಅದಕ್ಕೆ 50-60% ನಾವು ಸಕ್ಕರೆ ಪಾಕ ಮಿಶ್ರಣ ಮಾಡೋದ್ರಿಂದ ಲೆಮನ್ ಸ್ಕ್ವಾಶ್ ಅಂತ ಹೇಳ್ತೇವೆ, ಅದನ್ನ ಬಾಟ್ಲ್ ಅಲ್ಲಿ ಹಾಕಿಟ್ಕೊಂಡು ನಮ್ಗೆ ಬೇಕಂದಾಗ ತಂಪು ಪಾನೀಯ ಆಗಿ ಅದನ್ನ ಸೇವಿಸಲಿಕ್ಕೆ ಒಳ್ಳೇದಾಗಿ ಇರ್ತದೆ. ಹಾಗೆ ಇನ್ನು ತೆಗೆದಿರೋ ಯಾವುದೇ ಒಂದು ನಿಂಬೆ ಹಣ್ಣನ್ನ ಉಪೇಕ್ಷೆ ಆದ್ಮೇಲೆ ರಸ ತೆಗೆದ್ಮೇಲೆ ಸಿಪ್ಪೆ ಉಳಿತದೆ, ಆ ಸಿಪ್ಪೆಯಿಂದ ಕೂಡ ನಾವು ಎಣ್ಣೆ ತೆಗಿಲಿಕ್ಕೆ ಬರ್ತದೆ, ನಿಂಬೆ ಎಣ್ಣೆ ಅಂತ. ಇವತ್ತು ಆಯುರ್ವೇದಿಕ ಔಷಧಿ ರೂಪದಲ್ಲಿ ನಿಂಬೆ ಎಣ್ಣೆ ಸಾಕಷ್ಟು ಉಪಯೋಗಕ್ಕೆ ಬರ್ತದೆ. ಹಾಗೆ ಆ ನಿಂಬೆ ಎಣ್ಣೆ ತೆಗೆದ ಮೇಲೆ ಕೂಡ ಆ ಸಿಪ್ಪೆ ಏನು ಉಳಿತದೆ ಅದನ್ನ ನಾವು ಒಣಗಿಸಿ ಪೌಡರ್ ಮಾಡಿದ್ರೆ ಆ ಪೌಡರ್ ಕೂಡ ನಾವು ಮಾರ್ಕೆಟ್ ಮಾಡಬಹುದಾಗಿದೆ. ನಾವು ಮನೆಯಲ್ಲಿ ಉಪಯೋಗಿಸುವಂತದ್ದು ಇವತ್ತು ಬಟ್ಟೆ ಸಾಬೂನ್ ಆಗಿರ್ಬೋದು, ಬಾಂಡೆ ತೊಳೆಯುವಂತ ಸಾಬೂನುಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಆ ನಿಂಬೆ ಒಣಗಿಸಿದ ಸಿಪ್ಪೆಯ ಪೌಡರ್ ಮೂಲಕ ಅದ ಅವುಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ನಾವೇನು ನಿಂಬೆ ರಸವನ್ನ ತೆಗಿತೇವೆ, ಆ ನಿಂಬೆ ರಸವನ್ನ ಡ್ರೈಯರ್ ಮೂಲಕ ಅಂದ್ರೆ ಸ್ಪ್ರೇ ಡ್ರೈಯರ್ ಅಂತ ಬರ್ತದೆ, ಫ್ರಿಜ್ ಡ್ರೈಯರ್ ಅಂತ ಬರ್ತದೆ, ಹಾಗೆ ಹಾಲಿನಿಂದ ಹಾಲಿನ ಪೌಡರ್ ಅನ್ನ ತಯಾರು ಮಾಡ್ತೇವೆ, ಕಬ್ಬಿನ ರಸದಿಂದ ಹೇಗೆ ಸಕ್ಕರೆ ಮಾಡ್ತದೆ ಹಾಗೆ ಕೂಡ ನಿಂಬೆ ರಸದಿಂದ ನಿಂಬೆ ರಸದ ಪೌಡರ್ ಅನ್ನ ತಯಾರು ಮಾಡಲಿಕ್ಕೆ ಕೂಡ ಬರ್ತದೆ. ಹಲವು ದೇಶಗಳಲ್ಲಿ ನಿಂಬೆ ಇಲ್ಲವೇ ಇಲ್ಲ, ಆ ದೇಶಗಳಿಗೆ ನಾವು ಇದನ್ನ ಕಳಿಸ್ಲಿಕ್ಕೆ ರಫ್ತು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಇಡೀ ನಿಂಬೆಯನ್ನ ಹಣ್ಣನ್ನ ನಾವು ಒಣಗಿಸುವುದು ಅಂತ ಹೇಳ್ತಾರೆ. ಇಡೀ ನಿಂಬೆ ಹಣ್ಣನ್ನ ಒಣಗಿಸಲಿಕ್ಕೆ ತಂತ್ರಜ್ಞಾನ ಕೂಡ ಇದೆ. ಆ ತಂತ್ರಜ್ಞಾನವನ್ನ ಬಳಸಿಕೊಂಡು ಇಡೀ ನಿಂಬೆ ಹಣ್ಣನ್ನ ಒಣಗಿಸಿ ಅದನ್ನ ಪೌಡರ್ ಮಾಡಿದಾಗ ಈಗ ಅಲ್ಲಲ್ಲೇ ನಾವು ಲೆಮನ್ ಟೀ ಅಂತ ಕುಡಿತೇವೆ, ಹೌದಲ್ಲ, ನಿಂಬೆ ಚಹಾ ಅಂತ ಹೇಳ್ತೇವೆ. ಸೊ ಆ ನಿಂಬೆ ಚಹಾಕ್ಕೆ ಹಾಗೆ ಒಂದು ಡಿಪ್ ಅಂತ ಬರ್ತದೆ, ಚಹಾದಲ್ಲಿ ಎದ್ದಿ ನಾವು ಕುಡಿತೇವೆ. ಇದನ್ನ ಪುಡಿ ಮಾಡ್ಲಿಕ್ಕೆ ಒಂದು ನಿಂಬೆಯಲ್ಲಿ ಇದು ವಿಶೇಷ ಅಂದ್ರೆ ನಿಂಬೆ ಬೀಜ ಅದು ಹಸಿಯಾಗಿರುವಾಗ ವಿಷದ ರೀತಿ ಕೆಲಸ ಮಾಡ್ತದೆ, ಹೌದಲ್ಲ, ಅದು ಕಹಿಯಾಗಿ ಕೂಡ ಇರ್ತದೆ. ಸೊ ಅದನ್ನ ನಾವು ಉಪ್ಪಿನಕಾಯಿಯಿಂದ ಆಗ್ಲಿ ರಸ ಜ್ಯೂಸ್ ಮಾಡುವಾಗಲಿ ಬೇರ್ಪಡಿಸ್ತೇವೆ. ಆದ್ರೆ ಇಡೀ ಹಣ್ಣನ್ನ ನಾವು ಮಾಡಿದಾಗ ಒಣಗಿಸಿದಾಗ ಆ ಬೀಜ ಕೂಡ ಔಷಧಿಯಾಗಿ ಪರಿವರ್ತನೆ ಆಗ್ತದೆ, ಒಣಗಿದ ಇಡೀ ಕಾಯಿ. ಸೊ ಅದನ್ನ ತಾವು ನೋಡಿದಿರಿ ಈಗಾಗಲೇ ಬೇರೆ ಬೇರೆ ನಿಂಬೆ ಕ್ಯಾಂಡಿ ಅಂತ ಉಪಯೋಗಿಸ್ತೇವೆ, ಹಾಗೆ ಕಿಸಾನ್ ಜಾಮು ಬೇರೆ ಬೇರೆ ಕೇಳ್ತೇವೆ, ನಿಂಬೆ ಜಾಮ್ ಅನ್ನ ಮಾಡಬಹುದು, ನಿಂಬೆ ಜೆಲ್ಲಿ ಅನ್ನ ಮಾಡಬಹುದು. ಈ ತಂತ್ರಜ್ಞಾನಗಳು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರ್ ಹಿಟ್ನಳ್ಳಿ ಫಾರ್ಮ್ ಅಂತ ಹೇಳ್ತೇವೆ, ಅಲ್ಲಿಯ ವಿಜ್ಞಾನಿಗಳು ಇಂತ ಎಲ್ಲ ತಂತ್ರಜ್ಞಾನಗಳನ್ನು ಕೊಡುವಂತವರು ಇದ್ದಾರೆ. ಈ ಎಲ್ಲ ಪ್ರಾಡಕ್ಟ್ ಗಳನ್ನ ಕೂಡ ನಾವು ಎಲ್ಲಿ ಮಾರುಕಟ್ಟೆ ಮಾಡಬಹುದು ಅನ್ನೋ. ಸೊ ರೈತರು ಒಂದು ಉದ್ದಿಮೆಯಾಗಿ ಇದರಲ್ಲಿ ಮಾರ್ಪಟ್ಟಲ್ಲಿ, ಸೊ ಇದನ್ನ ನಾವು ಇವತ್ತು ನಾವು ಆಫ್ಲೈನ್ ಮಾರ್ಕೆಟ್ ಅಂತ ಹೇಳ್ತೇವೆ, ಬಿ ಟು ಬಿ ಸೀಲ್ಸ್ ಅಂತ ಹೇಳ್ತೇವೆ, ಯಾರಿಗೆ ಬಿಸ್ನೆಸ್ ಅವರಿಗೆ ಕೊಡ್ತೇವೆ ಇದನ್ನ, ಅವರುಗಳೆಲ್ಲ ತಗೊಂಡೋಗಿ ಮಾರ್ತಾರೆ. ಸೂಪರ್ ಬಜಾರ್ಗಳಿದೆ, ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳಿದೆ, ಡೈರೆಕ್ಟ್ ಆದಂತ ಬಳಕೆದಾರರು ಇದ್ದಾರೆ. ಇವತ್ತು ಆನ್ಲೈನ್ ಮಾರ್ಕೆಟ್ ಅನ್ನುವಂಥದ್ದು ಬಹಳ ಅಷ್ಟು ಇದೆ, ಮೊಬೈಲ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ನಾವು ಬಿಗ್ ಬಾಸ್ಕೆಟ್, ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಹೊರದೇಶಕ್ಕೆ ಸಾಕಷ್ಟು ಇದೆ ನಿಂಬೆಯಲ್ಲಿ, ನಿಂಬೆ ಉತ್ಪನ್ನಗಳದ್ದು ಇವತ್ತು ಬೇಡಿಕೆ ಇದೆ. ಅದರಲ್ಲೂ ಯುನೈಟೆಡ್ ಸ್ಟೇಟ್ಸ್, ಅರಬ್ ಎಮಿರೇಟ್ಸ್ ಇದೆ, ಅಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಇದೆ, ಮಾಲ್ಡೀವ್ಸ್ ಅಲ್ಲಿ ಸಾಕಷ್ಟು ನಮಗೆ ಬೇಡಿಕೆ ಬರ್ತಾ ಇದೆ, ಸೌದಿ ಅರೇಬಿಯಾ ಇದೆ, ಮಲೇಷಿಯಾ, ಈ ಎಲ್ಲ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಈಗಾಗಲೇ ಆಗ್ತಾ ಇದೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇದೆ. ನಮ್ಮ ಜಿಲ್ಲೆ ಲಿಂಬೆ ಆಯ್ಕೆ ಹಿಂದೆ ಒಂದು ದೊಡ್ಡ ಇತಿಹಾಸನೇ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು 12,000 ಹೆಕ್ಟರ್ ಭೂಮಿಯಲ್ಲಿ ನಿಂಬೆ ಬೆಳೆದ್ರೆ ಅದರ ಅರ್ಧದಷ್ಟು ಬಿಜಾಪುರ್ ಜಿಲ್ಲೆಯಲ್ಲೇ ಬೆಳಿತೇವೆ. ಅಂದ್ರೆ ಇಡೀ ರಾಜ್ಯದಲ್ಲಿ ಒಂದು ವರ್ಷಕ್ಕೆ 2.74 lakh tons ನಿಂಬೆ ಉತ್ಪಾದನೆ ಇದ್ರೆ ಇದರ ಅರ್ಧದಷ್ಟು, ಅರ್ಧಕ್ಕಿಂತ ಹೆಚ್ಚು, ಸುಮಾರು 1.5 lakh tons ಬಿಜಾಪುರ್ ಜಿಲ್ಲೆಯಲ್ಲೇನೆ ಲಿಂಬೆ ಉತ್ಪಾದನೆ. ಅಂದ್ರೆ ನಮ್ಮ ರಾಜ್ಯದೊಳಗೆ 3 lakh tons ಪ್ರತಿ ವರ್ಷ ಬೆಳೀತಾ ಇದ್ರೆ ಅದರೊಳಗೆ ಅರ್ಧಕ್ಕರ್ಧ ನಮ್ಮ ಬಿಜಾಪುರ್ ಜಿಲ್ಲೆ ಒಂದರಲ್ಲೇ ಬೆಳೀತಾ ಇದೆ. ಬಹಳ ಸಾಕಷ್ಟು ಉತ್ಪಾದನೆ ಇಲ್ಲಿ ಇದೆ. ಅದರಲ್ಲೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನು ಹಳೆದು 5 taluka ಇವತ್ತಿನ 13 taluka ಎಲ್ಲ ಹಿಡಿದ್ರು ಕೂಡ ಇಡೀ ತಾಲೂಕದಲ್ಲೇನೆ ಅರ್ಧದಲ್ಲಿ ಅರ್ಧ ಅಂದ್ರೆ ಸುಮಾರು 1 ton ನಿಂಬೆ ಉತ್ಪಾದನೆ ಇಡೀ ತಾಲೂಕಲ್ಲೇನೆ ರೈತರು ಬೆಳೀತಾ ಇದ್ದಾರೆ. ಅದು ಬಹಳ ಹೆಮ್ಮೆ. ವಿಶೇಷ ಅಂದ್ರೆ ಬಿಜಾಪುರ ನಿಂಬೆದು ಸಿಪ್ಪೆ ಬಹಳ ತಿಳುವಾಗಿರ್ತದೆ, ರಸ ಬಹಳಷ್ಟು ಇರ್ತದೆ, ಆ ರಸದಲ್ಲಿ ಇರುವ ಹುಳಿ ಕೂಡ ಆ ಸೋರ್ನೆಸ್ ಅಂತ ಹೇಳ್ತೇವೆ, ಅದು ನಮ್ಮ ಬಿಜಾಪುರ ಲಿಂಬೆಗೆ ಇದ್ದಷ್ಟು ಬೇರೆ ಎಲ್ಲೂ ಇಲ್ಲ. ಈ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ನಿಂಬೆಯನ್ನ ಇಡೀ ದೇಶದಲ್ಲಿ ಐಕ್ಯ ಮಾಡಿಕೊಂಡದ್ದು ಎರಡು ಜಿಲ್ಲೆಗಳು, ಒಂದು ಕರ್ನಾಟಕ ರಾಜ್ಯದ ವಿಜಾಪುರ ನಮ್ಮ ಜಿಲ್ಲೆ ಆದ್ರೆ ಇನ್ನೊಂದು ಅಸ್ಸಾಂ ರಾಜ್ಯದ ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡ್ತಾರೆ. ಅಲ್ಲಿಯ ನಿಂಬೆಗೂ ನಮ್ಮ ಲಿಂಬೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಬೇರೆ ಯಾವುದೇ ಭಾಗದಲ್ಲಿ ನೋಡಿದ್ರೆ ನಿಂಬೆಯ ಸಿಪ್ಪೆ ದಪ್ಪ ಆಗಿರ್ತದೆ, ಹುಳಿ ಕಡಿಮೆ ಇರ್ತದೆ, ಆದ್ರೆ ನಮ್ಮ ಜಿಲ್ಲೆಯ ನಿಂಬೆ ಸಿಪ್ಪೆ ಬಹಳ ತಿಳುವಾಗಿರ್ತದೆ, ಹುಳಿ ಎನ್ನುವಂಥದ್ದು ಬಹಳಷ್ಟು ರಸದ ಪ್ರಮಾಣ ಹೆಚ್ಚಿರ್ತದೆ. ಹೌದು, ಆ ಹುಳಿ ಏನದಲ್ಲ, ಆ ಹುಳಿನೇ ಸ್ವಾದಿಷ್ಟವಾದಂತಹ ಒಂದು ಹುಳಿ ಅಂತ ಹೇಳ್ಬೋದು. ಅದೇ ಬಹಳ ಅದ್ಭುತವಾದಂತಹ ಒಂದು ರುಚಿ ಕೊಡ್ತದೆ. ಇದರ ವಿಶೇಷತೆ ಇರುವುದೇ ಇಲ್ಲಿ ಈ ಒಂದು ರಸದೊಳಗ, ಆ ರಸದ ಸ್ವಾದದೊಳಗಿರುವಂತಹದ್ದು. ಅದ್ರ ಜೊತೆಗೆ ತಾವು ಹೇಳಿದ್ರಲ್ಲ, ಲಿಂಬೆ ಸಿಪ್ಪೆ ಏನದ ಬಹಳ ತೆಳ್ಳಗಿರ್ತದೆ, ಬಹಳ ಅದ್ಭುತವಾದಂತಹ ಹಣ್ಣುಗಳು ಮತ್ತು ಆರೋಗ್ಯಪೂರ್ಣವಾದಂತಹ ಒಂದು ಹಣ್ಣುಗಳು ಈ ನೆಲದೊಳಗೆ ಬೆಳೀತಾ ಇದ್ದಾವೆ. ಖಂಡಿತ, ಈಗ ಸಾಕಷ್ಟು ಅವಕಾಶಗಳದಾವ ಅಂತ ಹೇಳಿ ತಾವು ಹೇಳಿದ್ರಿ. ಹೌದು, ಮಾರ್ಕೆಟಿಂಗ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಯಾವುದೇ ಪ್ರಾಡಕ್ಟ್ ಮಾಡಬಹುದು ಲಿಂಬೆ ಒಳಗೆ, ಅದನ್ನ ನಾವು ಮಾರ್ಕೆಟ್ ಮಾಡಬಹುದು, ನಮ್ಮ ಲೋಕಲ್ ಮಾರ್ಕೆಟ್ ನೊಳಗೆ ಮಾಡಬಹುದು, ಅದ್ರ ಜೊತೆಗೆ ಹೊರಗೆ ಕೂಡ ಕಳಿಸಬಹುದು ಅನ್ನುವಂತಹ ಒಂದು ವಿಚಾರವನ್ನು ತಾವು ಹೇಳಿದ್ರಿ. ಈಗ ಇದಕ್ಕೆ ನಾವು ಅಪ್ಲೈ ಮಾಡಬೇಕು, ಅರ್ಜಿ ಕೊಡಬೇಕು ಅಂತಂದಾಗ ಯಾವ ರೀತಿ ನಾವು ತಯಾರಾಗಬೇಕು, ಮತ್ತೆ ಯಾರ್ಯಾರು ಇದಕ್ಕೆ ಅರ್ಹರಿದ್ದಾರೆ ಅನ್ನೋದ್ರ ಬಗ್ಗೆ ತಾವು ಹೇಳ್ತೀರಿ? ನಾನು ಆಗ್ಲೇ ಹೇಳಿದಾಗೆ ವೈಯಕ್ತಿಕವಾದಂತಹ ರೈತರು, ರೈತ ಉದ್ದಿಮೆಗಳು, ಆಹಾರ ಸಂರಕ್ಷಣೆಯಲ್ಲಿ ಈಗಾಗಲೇ ತೊಡಗಿಕೊಂಡಂತ ಉದ್ದಿಮೆದಾರ ಅಡ್ಡಿಲ್ಲ. ಈಗ ಒಬ್ಬ ಯುವ ರೈತರಾಗಿ ಒಬ್ಬರು ಯಾರೋ ಒಬ್ರು ತಯಾರಾಗ್ತಾರೆ, ಒಬ್ಬ ಯುವ ರೈತ ತಯಾರಾಗ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅವ್ರು ಏನ್ ಮಾಡಬೇಕು, ಯಾರನ್ನ ಸಂಪರ್ಕ ಮಾಡಬೇಕು, ಯಾವ ರೀತಿ ಮುಂದುವರಿಬೇಕಂತ? ಅವರು ನಾನು ಆಗ್ಲೇ ಹೇಳಿದಾಗೆ ಜಿಲ್ಲೆಯಲ್ಲಿ ಮೂವರು ನಾವು ಸಂಪನ್ಮೂಲ ವ್ಯಕ್ತಿಗಳಂತ ಇದ್ದೇವೆ. ಒಂದು ನಾನು, ಹಾಗೆ ಇನ್ನೊಬ್ರು ಮಹದೇವ್ ಅಂಬಲಿ ಅಂತ ಇದ್ದಾರೆ ಸಿಂದಿಗೆಯಲ್ಲಿ, ಹಾಗೆ ಇನ್ನೊಬ್ರು ಶ್ರೀಮತಿ ಶೈಲಜಾ ಸ್ಥಾವರಮಠ ಅಂತ ಇದ್ದಾರೆ, ಅವರು ಕೂಡ ಸಿಂದಿಗೆಯಲ್ಲಿ ಇರ್ತಾರೆ. ಈ ನಮ್ಮ ಮೂವರನ್ನ ಕೂಡ ತಾವು ಸಂಪರ್ಕ ಮಾಡಬಹುದು. ಯಾರೇ ಆದರೂ ನಾವು ಯಾರು ಸಂಪರ್ಕ ಮಾಡ್ತಾರೆ ಅವರಿಗೆ ಕೇವಲ ಒಂದು ಎರಡು ಮೂರು ದಾಖಲೆಗಳನ್ನ ತಗೊಂಬರ್ಲಿಕ್ಕೆ ಹೇಳ್ತೇವೆ. ಅವರ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಈಗಾಗಲೇ ಉದ್ಯಮೆದಾರರಾಗಿದ್ರೆ ಆ ಹಿಂದೆ ಏನು ಉದ್ಯಮ ಮಾಡ್ತಾ ಇದ್ದಾರೆ ಅದರ ಸಂಬಂಧಪಟ್ಟ ದಾಖಲೆಗಳು ಜೊತೆಗೆ ಒಂದು ಪಾಸ್ಬುಕ್ ಇಷ್ಟನ್ನ ಅವರು ತಗೊಂಡ್ಬಂದ್ರೆ ಆನ್ಲೈನ್ ಪೋರ್ಟಲ್ ಅಲ್ಲಿ ಅದನ್ನ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಅವರು ನಮ್ಮ ಜೊತೆಗೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪ್ರತಿಯೊಂದು ವಿಷಯವನ್ನು ಅವರು ನಾವು ಚರ್ಚೆ ಮಾಡಿಬಿಟ್ಟು ಆ ಇದರಲ್ಲಿ ಹಾಕ್ತೇವೆ. ಹಾಕಿ ಅರ್ಜಿದಾರನಿಗೆ ಮೊದಲೊಂದು ತನ್ನ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಕೊಟ್ಟಾಗ ಒಟಿಪಿ ಬರ್ತದೆ, ಅದರ ಮೂಲಕ ಅವರು ತಮಗೆ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಬರ್ತದೆ, ಅದರ ಮೂಲಕ ಅವರು ತಮ್ಮ ಅರ್ಜಿಯನ್ನು ಪ್ರಾರಂಭ ಮಾಡಬಹುದು ಹಾಕ್ಲಿಕ್ಕೆ. ಅಂದ್ರೆ ಆಸಕ್ತರು ಯಾರಾದರೂ ಪಾರ್ಟಿಸಿಪೇಟ್, ಪುರುಷ ಇರಬಹುದು, ಯುವಕ ಇರಬಹುದು, ಇದಕ್ಕೆ ವಯಸ್ಸಿನ ನಿರ್ಬಂಧ ಕೂಡ ಇಲ್ಲ, ಯಾವುದೇ ರೀತಿಯಿಂದ ಯಾವುದೇ ನಿರ್ಬಂಧಗಳಿಲ್ಲ ಉದ್ದಿಮೆ ಮಾಡ್ಲಿಕ್ಕೆ ಅಂತ ಬಂದವರಿಗೆ. ಮಹಿಳೆಯರಿಗೆ ಏನಾದರೂ ವಿಶೇಷ ಸೌಲಭ್ಯಗಳದಾವ? ಹಾಗೆ ವಿಶೇಷ ಸೌಲಭ್ಯ ಅಂತ ಇದರಲ್ಲಿ ಯಾವುದಿಲ್ಲ, ಎಲ್ಲರಿಗೂ ಕೂಡ ಒಂದು ರೀತಿಯ ಸೌಲಭ್ಯ ಇರೋದಂದ್ರೆ, ಯಾವುದೇ ಒಂದು ಉದ್ದಿಮೆದಾರರು ಇದಕ್ಕೆ ಅರ್ಜಿಯನ್ನ ಹಾಕಿದ್ರೆ ಅರ್ಜಿ ಯೋಜನಾ ಮೊತ್ತದ ಒಟ್ಟು 35%, ಅತಿ ಹೆಚ್ಚು ಗರಿಷ್ಠ ಅಂದ್ರೆ 10 ಲಕ್ಷದವರೆಗೆ ಅವರಿಗೆ ಸಬ್ಸಿಡಿ ಅಥವಾ ವಿನಾಯಿತಿಯನ್ನ ಕೇಂದ್ರ ಸರ್ಕಾರ ಕೊಡ್ತದೆ. ಇದು ನಾವು ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ ಬರ್ತದೆ, ಅವರು ಅದನ್ನ ಸರಿ ಇದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಅದನ್ನ ಸರಿ ಇದ್ರೆ ಮುಂದಿನ ಹಂತ ಅಂದ್ರೆ ಜಿಲ್ಲಾ ಮಟ್ಟದ ಕಮಿಟಿಗೆ ಅದನ್ನ ಕಳಿಸಿಕೊಡ್ತಾರೆ ಆನ್ಲೈನ್ ಮೂಲಕನೆ. ಸೊ ಸರಿ ಇರ್ಲಿಲ್ಲ ಅಂದ್ರೆ ಆ ಕ್ಯಾಂಡಿಡೇಟ್ ಜೊತೆಗೆ ಯಾರು ಅರ್ಜಿ ಹಾಕಿರ್ತಾರೆ ಅವ್ರ ಜೊತೆಗೆ ಚರ್ಚೆ ಮಾಡಿ ಕೊರತೆ ಏನಾದರೂ ಇದ್ರೆ ಅದನ್ನ ಸರಿದೂಗಿಸಿ ಅದನ್ನ ಮುಂದಿನ ಹಂತಕ್ಕೆ ಕಳಿಸಿಕೊಡ್ತಾರೆ. ಇಲ್ಲಿ ನಮ್ಮ ಕೃಷಿ ಇಲಾಖೆ ಇದಕ್ಕೆ ನೋಡಲ್ ಅಧಿಕ ಇರೋದ್ರಿಂದ ಅವರುಗಳು ಅದನ್ನ ಪರಿಶೀಲನೆ ಮಾಡಿ ಬ್ಯಾಂಕಿನಾಗೆ ಕಳಿಸಿಕೊಡ್ತಾರೆ. ಸಂಬಂಧಪಟ್ಟ ಎರಡು ಬ್ಯಾಂಕಿನ ಹೆಸರನ್ನ ಅರ್ಜಿದಾರ ಕೊಡಬೇಕಾಗ್ತದೆ, ಮೊದಲನೇ ಬ್ಯಾಂಕ್ ಯಾವುದು, ಎರಡನೇ ಬ್ಯಾಂಕ್ ಯಾವುದಂತ. ಸೊ ಮೊದಲನೇ ಬ್ಯಾಂಕಿಗೆ ಅರ್ಜಿ ಹೋಗ್ತದೆ. ಸೊ ಅಲ್ಲಿ ಹೋದಾಗ ಬ್ಯಾಂಕಿನವರು ಕೂಡ ಈ ಉದ್ಯಮೆದಾರರಿಗೆ ಫೋನ್ ಮಾಡಿ ಕರೆಸಿ ಇಂಥ ನಿಮ್ದು ಅರ್ಜಿ ಬಂದಿದೆ, ಸಂಬಂಧಪಟ್ಟ ದಾಖಲೆಗಳನ್ನು ತಗೊಂಬನ್ನಿ ಅಂತ ಹೇಳಿದಂತ ಉದಾಹರಣೆಗಳು ಜಿಲ್ಲೆಯಲ್ಲಿ ಇದೆ. ಒಂದು ವೇಳೆ ಯಾವುದೋ ಕಾರಣದಿಂದ ಆ ಬ್ಯಾಂಕಲ್ಲಿ ಆಗಿಲ್ಲ ಅಂದ್ರೆ ಅರ್ಜಿ ನೇರವಾಗಿ ಆನ್ಲೈನ್ ಮೂಲಕನೇ ಎರಡನೇ ಬ್ಯಾಂಕಿಗೆ ಹೋಗ್ತದೆ. ಎರಡನೇ ಬ್ಯಾಂಕಿನವರು ಕೂಡ ಕರೆದು ಕೇಳಿ ದಾಖಲೆಗಳನ್ನ ಕೊಟ್ಟಾಗ ಅದನ್ನ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳು ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಕೇಳ್ತಾರೆ. ಅರ್ಜಿದಾರ ಕೊಟ್ಟ ತಕ್ಷಣ ಅವರಿಗೆ ಲೋನ್ ಶಾಂಕ್ಷನ್ ಆಗ್ತದೆ. ಲೋನ್ ಶಾಂಕ್ಷನ್ ಆದ್ಮೇಲೆ ಅವನು ಸಂಬಂಧಪಟ್ಟಾಗೆ ಒಂದು ಈ ಯೋಜನೆಯಲ್ಲಿ ಶೆಡ್ ಅಂತ ಮಾಡ್ಕೋಬೇಕಾಗ್ತದೆ, ಯಾಕೆ ಮಷಿನರಿ ಎಲ್ಲ ಇಡಬೇಕಾದ್ರೆ ಅದಕ್ಕೆ ಸೇಫ್ಟಿ ಆಗಬೇಕಾಗ್ತದೆ. ಫುಡ್ ಪ್ರೊಸೆಸಿಂಗ್ ಇದು ಆಹಾರ ಸಂಸ್ಕರಣೆ ಆಗಿರೋದ್ರಿಂದ ಸಂಬಂಧಪಟ್ಟ ಲೈಸೆನ್ಸ್ ಗಳನ್ನ ಪಡಿಬೇಕಾಗ್ತದೆ. ಅದನ್ನೆಲ್ಲ ಹೆಂಗ್ ಯಾರು ಅದನ್ನ ಮಾರ್ಗದರ್ಶನ ಮಾಡುವುದು? ಇದೆಲ್ಲದಕ್ಕೂ ಕೂಡ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅವರು ಅರ್ಜಿ ಹಾಕೋದ್ರಿಂದ ಹಿಡ್ಕೊಂಡು ಅದು ಪ್ರತಿ ಹಂತದಲ್ಲಿ ಎಲ್ಲಿದೆ ಅಂತ ನೋಡ್ಕೊಳ್ಳೋದಾಗ್ಲಿ, ಅವರಿಗೆ ಹೇಳುವಂತದಾಗ್ಲಿ, ಬ್ಯಾಂಕ್ ಅಲ್ಲಿ ಸಾಲಕ್ಕೆ ಬೇಕಾದ ಹಾಗೆ ಅವರಿಗೆ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಅವರು ಮನವೊಲಿಸಿ ಸಾಲನ್ನ ಕೊಡಿಸುವಂತದ್ದು. ಕೊಡಿಸಿ ಆದ್ಮೇಲೆ ಅದಕ್ಕೆ ಬೇಕಾದಂತ ತಾವು ಹೇಳಿದಾಗೆ ಲೈಸೆನ್ಸ್ಗಳು, ಅದು ಉದ್ಯಮ ರಿಜಿಸ್ಟ್ರೇಷನ್ ಆಗಿರ್ಬೋದು, FSSI ಆಗಿರ್ಬೋದು, GST ಆಗಿರ್ಬೋದು, ಇವೆಲ್ಲವನ್ನ ಕೊಡಿಸೋದು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತದೆ. ಅದರ ಜೊತೆಗೆ ಎಲ್ಲೆಲ್ಲಿ ಅವರಿಗೆ ಮಷಿನರಿಗಳು ಸಿಗುತ್ತದೆ, ಅವರಿಗೆ ಏನು ಮಾಡ್ಬೇಕಂತಾರೆ ನಿಂಬೆಯಿಂದ, ಆ ಮಷಿನರಿಗಳನ್ನ ಕೊಡಿಸೋದಾಗಿರ್ಲಿ, ಆ ಮಷಿನರಿ ಮ್ಯಾನುಫ್ಯಾಕ್ಚರರ್ಸ್ ಜೊತೆಗೆ ಸಂಬಂಧ ಕಲ್ಪಿಸೋದಾಗ್ಲಿ ಮಾಡಿ ಒಂದ್ಸಲ ತಂದು ಅದೆಲ್ಲ ಅವರು ಶುರು ಮಾಡಿದ್ಮೇಲೆ ಅದನ್ನ ಮಾರ್ಕೆಟಿಂಗ್ ಮಾಡುವಂತದ್ದು ಕೂಡ. ಸ್ಪೆಷಲಿ ಮಾರ್ಕೆಟಿಂಗ್ಗೆ ಇವತ್ತು ನಮ್ಮ ಜಿಲ್ಲೆಗೆ ಬಹಳ ಅನುಕೂಲವಾದ ಒಂದು ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಹೇಳ್ತೇವೆ. ಕಾರಣ ಅಂದ್ರೆ ನಾನು ಕೂಡ ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿದ್ರು ಕೂಡ ಒಬ್ಬ ಅರ್ಜಿದಾರನಾಗಿದ್ದೇನೆ. ನಂದದು ಕೂಡ ಇನ್ನು ಕೆಲವೇ ದಿನದಲ್ಲಿ ಸ್ಯಾಂಕ್ಷನ್ ಆಗಿ ಉದ್ದಿಮೆಯನ್ನ ನಾನು ಬಸವನ ಬಾಗೇವಾಡಿ ತಾಲೂಕ ಮುತ್ತಿಗೆಯಲ್ಲಿ ಅದನ್ನ ಸ್ಥಾಪನೆ ಮಾಡ್ತಾ ಇದ್ದೇನೆ. ಅಲ್ಲಿ ಆಸಕ್ತರು ಬಂದು ನೋಡ್ಲಿಕ್ಕೆ ಕೂಡ ಒಂದು ಅವಕಾಶ ಸಿಗುತ್ತದೆ. ಇದರಲ್ಲಿ ಅನುಭವ ಆಗಿದ್ದಂದ್ರೆ ಮಾರ್ಕೆಟಿಂಗ್. ಸೊ ಸ್ಪೆಷಲಿ ಎರಡು ಕಂಪನಿಗಳು, ಒಂದು ಗ್ಲೋಬಲ್ ಇಂಟಲೆಕ್ಚುಯಲ್ಸ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ, ಅವರು ಎಕ್ಸ್ಪೋರ್ಟ್ ಅಲ್ಲಿ ಇದ್ದಾರೆ. ಅವರು ಮುಖ್ಯವಾಗಿ ಬಿಜಾಪುರ ಜಿಲ್ಲೆಯವರೇ ಆಗಿರೋದ್ರಿಂದ ಈಗಾಗಲೇ ಅವರು ಎಕ್ಸ್ಪೋರ್ಟ್ ಬೇರೆ ಬೇರೆ ಆಹಾರ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಹೊರದೇಶಗಳಿಗೆ. ಅವರುಗಳು ಮುಂದೆ ಬಂದು ನಮಗೆ ಪತ್ರವನ್ನ ಕೊಟ್ಟಿದ್ದಾರೆ, ನಾವು ತಮ್ಮ ಜಿಲ್ಲೆಯ ನಿಂಬೆ ಉತ್ಪನ್ನಗಳನ್ನ ಎಕ್ಸ್ಪೋರ್ಟ್ ಮಾಡ್ತೇವೆ. ಅದು ಒಂದು ನಮಗೆ ಬಲ ಇದೆ. ಇನ್ನೊಂದು ಬಲ ಅಂದ್ರೆ ಆಯುಷ್ಮಾನ್ ಭವ ಅಗ್ರೋ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಬೆಂಗಳೂರಲ್ಲಿ ಇರುವಂತದ್ದು, ಆ ಕಂಪನಿ ಅವರು ಕೂಡ ನಮಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ನಮ್ಮ ರೈತರು ಎಲ್ಲಿ ಮಾರಬೇಕು, ಇದನ್ನ ಬ್ರ್ಯಾಂಡ್ ಹೇಗೆ ಮಾಡಬೇಕು, ಇದಕ್ಕೆ ಪ್ಯಾಕಿಂಗ್ ಹೇಗೆ ಮಾಡಬೇಕು ಅನ್ನೋದು ಬೇಕಾಗಿಲ್ಲ ನಮಗೆ. ಆಯುಷ್ಮಾನ್ ಭವದವರು ಇದೆಲ್ಲದರದ್ದು ವ್ಯವಸ್ಥೆ ಮಾಡ್ಕೊಳ್ತಾರೆ. ನಮ್ಮ ರೈತರು ಉದ್ಯಮಿದಾರರು ಏನಾಗ್ತಾರೆ, ಆ ಉದ್ಯಮಿದಾರರು ಅವರಿಗೆ ರಾ ಕೊಟ್ಟರೆ ಸಾಕು, ಅಂದ್ರೆ ಪದಾರ್ಥ ರೆಡಿ ಮಾಡಿ ಕೊಡಬೇಕು. ಪದಾರ್ಥವನ್ನ 100 ಲೀಟರ್ 50 ಲೀಟರ್ ಕಾನ್ಸಂಟ್ರೇಟ್ ಜ್ಯೂಸ್ ಸ್ಕ್ವಾಶ್ ತೆಗೆದುಕೊಟ್ರೆ ಆ ಆಯುಷ್ಮಾನ್ ಭವ ಕಂಪನಿ ಅವರು ಅದು 50 ml 100 ml 200 ml 500 ml ತಮಗೆ ಮಾರ್ಕೆಟಿಂಗ್ ಬೇಕಾದ ಹಾಗೆ ಮಾರುಕಟ್ಟೆ ವ್ಯವಸ್ಥೆಯನ್ನ ನೋಡ್ಕೊಂಡು ಅವ್ರು ಪ್ಯಾಕ್ ಮಾಡ್ಕೊಂಡು ಅವ್ರ ಬ್ರ್ಯಾಂಡ್ ಅಲ್ಲಿ ಮಾರ್ತಾರೆ. ನಾವು ಕೂಡ ಮಾಡಬಾರದು ಬ್ರ್ಯಾಂಡ್ ಅಂತ ಏನಿಲ್ಲ, ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಅದಕ್ಕೆ ನಾವು ಕೈ ಹಾಕಿದಾಗ ನಮ್ಮ ಉತ್ಪಾದನೆ ಕುಂಠಿತಗೊಳ್ತದೆ. ಆ ಒಂದು ಭಯ ಕೂಡ ನಮ್ಮ ರೈತರಲ್ಲಿ ಅಥವಾ ಹೊಸದಾಗಿ ಉದ್ದಿಮೆಯಾಗುವವರ ಮನಸ್ಸಲ್ಲಿ ಆ ಭಯ ಇದೆ, ಎಲ್ಲಿ ಮಾರಬೇಕು ಹೇಗೆ ಮಾಡಬೇಕು. ಅದು ಯಾವುದೇ ಭಯ ಬೇಕಾಗಿಲ್ಲ ಅನ್ನೋ ಹಾಗೆ ನಮಗೆ ಎರಡು ಕಂಪನಿಗಳು ಜೊತೆಗಿರೋದ್ರಿಂದ ಇವತ್ತು ನಾವು ಮಾರುಕಟ್ಟೆಗೆ ಮಾಡಲಿಕ್ಕೆ ಯಾವುದೇ ಚಿಂತೆ ಇಲ್ಲದೇನೆ ಒಂದು ಉದ್ದಿಮೆಯನ್ನು ನಾವು ಸ್ಥಾಪನೆ ಮಾಡಬಹುದಾಗಿ. ಈಗ ಎಲ್ಲಿ ತನಕ ಸಾಲ ಸೌಲಭ್ಯ ಸಿಗುತ್ತದೆ ಗರಿಷ್ಠ ಪ್ರಮಾಣದೊಳಗೆ? ಗರಿಷ್ಠ ನೋಡಿ, ಅದಕ್ಕೆ ನಮಗೆ ಸಾಲದ ನಮ್ಮ ಒಂದು ಯೋಗ್ಯತೆ ಆಧಾರದ ಮೇಲೆ ನಾವು ಯಾವಾಗ್ಲೂ ಎಲ್ಲರಿಗೂ ಹೇಳೋದು ಸಣ್ಣದಾಗಿ ಶುರು ಮಾಡಿ ಅಂತ. ಸೊ ಹಾಗಾಗಿ ನಮಗೆ ಗರಿಷ್ಠ ಅನ್ನುವಂತ ಲಿಮಿಟ್ ಇಲ್ಲ ಇದರಲ್ಲಿ, ಎಷ್ಟು ದೊಡ್ಡ ಬೇಕಾದ್ರೂ ಹಾಕಬಹುದು. ಆದ್ರೆ ಸಾಮಾನ್ಯವಾಗಿ ನಾವು ಪ್ರಾರಂಭದಲ್ಲಿ ಒಂದು 5 ಲಕ್ಷದಿಂದ ಪ್ರಾರಂಭ ಮಾಡಿ ಅಂತ ಹೇಳ್ತೇವೆ. ಒಂದು ಘಟಕ ಶುರು ಮಾಡಬೇಕು ಅಂದ್ರೆ ಒಂದು ಐದು ಲಕ್ಷದ ಯೂನಿಟ್ ಅಲ್ಲಿ ಇದು ಪ್ರಾರಂಭ ಆಗ್ತದೆ. ಸೊ 5 ಲಕ್ಷದಲ್ಲಿ ನಾವು ಶುರು ಮಾಡ್ಕೊಂಡ್ರೆ ಇದಾಗ್ತದೆ. ಅತಿ ಹೆಚ್ಚಂದ್ರೆ ಒಂದು 30-35 ಲಕ್ಷದವರೆಗೆ ಮಾಡಿದ್ರೆ 10 ಲಕ್ಷದವರೆಗೆ ಅವರಿಗೆ ಸಬ್ಸಿಡಿ ಸಿಗ್ತದೆ. ಅಂದ್ರೆ 35% ಯೋಜನಾ ವೆಚ್ಚದ 35% ಅದರಲ್ಲಿ ಸಬ್ಸಿಡಿ ಕೂಡ ಇದೆ. ಇದು ಈ ಒಂದು ಸಬ್ಸಿಡಿ ಈ ಒಂದು ಯೋಜನೆಗೆ ಜಿಲ್ಲೆಯ ಎಲ್ಲ ರಾಷ್ಟ್ರೀಯ ಬ್ಯಾಂಕುಗಳು, ಅದು ಕೆನರಾ ಬ್ಯಾಂಕ್ ಇರಬಹುದು, ಇವತ್ತು ಯೂನಿಯನ್ ಬ್ಯಾಂಕ್ ಇರಬಹುದು, ವಿಜಯ ಬ್ಯಾಂಕ್ ಇರಬಹುದು, ಯಾವುದೇ ರಾಷ್ಟ್ರೀಯ ಬ್ಯಾಂಕ್, ರಾಷ್ಟ್ರೀಯ ಬ್ಯಾಂಕುಗಳು ಅಲ್ಲದೆ ಸಹಕಾರಿ ಬ್ಯಾಂಕುಗಳು ಕೂಡ, ಹಾಗೇನೆ ಈ ಪ್ರೈವೇಟ್ ಬ್ಯಾಂಕುಗಳು ಅಂದ್ರೆ ನಾವೇನು ಇಲ್ಲಿ ಕೋಆಪರೇಟಿವ್, ನಮ್ಮ ಜಿಲ್ಲೆಯಲ್ಲಿ ಬೀರೇಶ್ವರ ಅಂತ ಇದೆ, ನಮ್ಮ ಚೈತನ್ಯ ಮಹಿಳಾ ಬ್ಯಾಂಕ್ ಅಂತ ಇದೆ, ಸಿದ್ದಸಿರಿ ಇದೆ, ಸಿದ್ದೇಶ್ವರ ಇದೆ, ಯಾವ ಯಾವ ಬ್ಯಾಂಕುಗಳಿಗೆ IFSC ಕೋಡ್ ಇದೆಯೋ ಆ IFSC ಕೋಡ್ ಇರುವಂತಹ ಎಲ್ಲ ಬ್ಯಾಂಕುಗಳು ಕೂಡ ಈ ಯೋಜನೆಯಲ್ಲಿ ಸಾಲವನ್ನ ಕೊಟ್ಟು ಫಲಾನುಭವಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತದೆ. ಸೊ ಸಬ್ಸಿಡಿ ಅನ್ನುವಂಥದ್ದು ಅವರಿಗೆ 3 ವರ್ಷದ ನಂತರ ಬರ್ತದೆ. ಆದ್ರೆ ಆ ಮೊತ್ತಕ್ಕೆ ಬ್ಯಾಂಕ್ ಆ ಸಾಲದ ಬಡ್ಡಿಯನ್ನ ಹಾಕುವಾಗಿಲ್ಲ. ಉದಾಹರಣೆಗೆ ನಾವು ಬ್ಯಾಂಕಿಂದ ಸಾಲವನ್ನ 10 ಲಕ್ಷ ತಗೊಂಡಿದ್ದೇವೆ ಅಂದ್ರೆ ನಮಗೆ ಸಬ್ಸಿಡಿ 3 ಲಕ್ಷ ಬಂದ್ರೆ ಆ 3 ಲಕ್ಷಕ್ಕೆ ಬ್ಯಾಂಕ್ ಬಡ್ಡಿಯನ್ನ ಹಾಕುವುದಿಲ್ಲ. ಬೇರೆ ಯೋಜನೆಗಳಿಗೆ 3 ವರ್ಷದವರೆಗೆ ಬಡ್ಡಿ ಹಾಕ್ತಾರೆ. ಈ ಯೋಜನೆಯಲ್ಲಿ ಯಾವತ್ತು ನಮ್ಮ ಅವ್ರ ಬ್ಯಾಂಕಿನ ಖಾತೆಗೆ ಬರ್ತದೆ ಅವತ್ತಿನಿಂದ ಅವರು ಬಡ್ಡಿ ಹಾಕ್ತಾರೆ. ಸೊ ಅಷ್ಟು ಹೆಚ್ಚಿನ ಸೌಲಭ್ಯವನ್ನ ಈ ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ನಾನು ಹಳೆ ಉದ್ದಿಮೆ ಬಗ್ಗೆ ಹೇಳ್ತಾ ಇದ್ದೆ ತಮ್ಮ. ಸೊ ಅದು ಪಾಪುಡಿ ಮಾಡೋದಾಗಿರ್ಬೋದು, ಹಪ್ಪಳ ಮಾಡೋದು, ರೊಟ್ಟಿ ಮಾಡೋದು, ಮಸಾಲೆ ಖಾರ, ಚಟ್ನಿ ಪುಡಿ, ಇಂಥದ್ದು ಯಾವುದೇ ಉದ್ಯಮದ ಆಹಾರ ಸಂಸ್ಕರಣೆಯಲ್ಲಿ ಇದ್ದಾರೆ ಅಂದ್ರೆ ಅವರಿಗೆ ಕೂಡ ಇದರಲ್ಲಿ ಅವಕಾಶ ಇದೆ. ಅವರು ಕೂಡ ತಮ್ಮ ಇರುವ ಉದ್ದಿಮೆಯನ್ನ ಇನ್ನೂ ಸ್ವಲ್ಪ ಬೆಳೆಸಬೇಕು, ಇನ್ನಷ್ಟು ಮಷಿನರಿ ತಗೋಬೇಕು, ಇನ್ನೊಂದಿಷ್ಟು ಯಾವುದೇ ರೀತಿಯಿಂದ ಅವರಿಗೆ ಸಹಾಯ ಬೇಕಂದ್ರೆ ಈ ಯೋಜನೆಯಲ್ಲಿ ಅವರಿಗೆ ಕೂಡ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ. ಈ ಯೋಜನೆ ಮಾಡಲಿಕ್ಕೆ 10 ಲಕ್ಷ ಯೋಜನಾ ಮೊತ್ತ ದಾಟಿದ್ರೆ ಬ್ಯಾಂಕಿನ ನಿಯಮದ ಪ್ರಕಾರ ಕೈಗಾರಿಕೆ ಭೂಮಿ ಬೇಕಾಗ್ತದೆ. ರೈತರು ಅಥವಾ ಉದ್ದಿಮೆದಾರ ಆಗುವಂತವರು ಈ ಯೋಜನೆಯನ್ನ 10 ಲಕ್ಷಕ್ಕಿಂತ ದೊಡ್ಡದು ಇದ್ದಾಗ ತಮ್ಮ ಭೂಮಿಯನ್ನ ಕೈಗಾರಿಕಾ ಭೂಮಿಯಾಗಿ ಪರಿವರ್ತನೆ ಮಾಡ್ಕೊಳ್ಬೇಕಾಗ್ತದೆ. ಆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಹಲವು ಜನಕ್ಕೆ ಕೆಲವೊಮ್ಮೆ ಕಷ್ಟ ಆಗಬಹುದು, ಅದಕ್ಕೆ ಆದಂತ ನಿಯಮಾವಳಿಗಳಿದೆ. ಸೊ ಆ ನಿಯಮಾವಳಿಗಳನ್ನ ಪೂರೈಸಲಿಕ್ಕೆ ಸುಮಾರು 6 ತಿಂಗಳವರೆಗೆ ಕಾಲಾವಧಿ ಕೂಡ ಬೇಕಾಗ್ತದೆ. ಆ ಕಾರಣದಿಂದ ಒಂದು ಹೊಸ ರೀತಿಯ ಯೋಜನೆಯನ್ನ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಇಡೀ ದೇಶಕ್ಕೆ ಮಾದರಿ ಆಗುವ ಹಾಗೆ ಮಾಡಲಿಕ್ಕೆ ಹೊರಟಿದ್ದೇವೆ. ಹೌದ್ರಿ, ಅದು ಯಾವುದು ಯೋಜನೆ? ಆ ಯೋಜನೆ ಅಂದ್ರೆ ಇಂತಹ ಉದ್ದಿಮೆದಾರರು ಮುಂದೆ ಬಂದು ನನಗೆ ಜಮೀನ್ ಇಲ್ಲ, ನನಗೆ ಸ್ಥಳ ಇಲ್ಲ ಈ ಉದ್ದಿಮೆ ಸ್ಥಾಪನೆ ಮಾಡಲಿಕ್ಕೆ, ಅಥವಾ ನನ್ನ ಭೂಮಿಯನ್ನ ಕನ್ವರ್ಟ್ ಮಾಡಕ್ ಆಗಲ್ಲ ಅಂತ ಅನ್ನುವಂತವರಿಗೆ ಈಗಾಗಲೇ ಸರ್ಕಾರ ಕೆಲವು ಜನಗಳಿಗೆ ಇಂಡಸ್ಟ್ರಿ ಏರಿಯಾದಲ್ಲಿ ಭೂಮಿಯನ್ನ ಕೊಟ್ಟಿದ್ದಾರೆ. ಅಂತ ಭೂಮಿಗಳಲ್ಲಿ ಅವರು ಮುಂದೆ ಬಂದು ಅವರ ಭೂಮಿಯನ್ನ ಬಾಡಿಗೆ ತಗೊಂಡು ನಡೆಸುವ, ಅದಕ್ಕೆ ನಾವೊಂದು ಯೋಜನೆಯನ್ನ ಮಾಡಿದ್ದೇವೆ. ಇಲ್ಲಿ ಕೆಲವು ಜನಗಳು ತಮ್ಮ ಇಂಡಸ್ಟ್ರಿ ಭೂಮಿಯನ್ನ ಹಾಗೆ ಇಟ್ಕೊಂಡು ಅದನ್ನ ಬಾಡಿಗೆ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ನಮ್ಮ ಇಟ್ಟಂಗಿಯಾಳಲ್ಲಿ ಫುಡ್ ಪಾರ್ಕಿಗೆ ಅಂತ ಮಾಡ್ತಾ ಇದ್ದಾರೆ, ಈಗಾಗಲೇ ಮುಳವಾಡಲ್ಲಿ ಕೂಡ ಮಾಡಿದ್ದಾರೆ, ಸಿಂದಗಿಯಲ್ಲಿ ಕೂಡ ಕೆಲವು ಖಾಲಿ ಜಮೀನುಗಳಿದೆ, ದೇವರಿಪ್ಪರಿಗೆಯಲ್ಲಿ ಇದೆ. ಅಂತ ಜಮೀನುಗಳಲ್ಲಿ ಲೇಮನ್ ಪಾರ್ಕ್ ಅಂತ ಮಾಡಿ ಅಲ್ಲಿ ಯಾರ್ಯಾರು ಉದ್ದಿಮೆದಾರರು ಬರ್ತಾರೆ, ಈ ಉದ್ದಿಮೆಗೆ ಅತಿ ಹೆಚ್ಚಂದ್ರೆ ಒಂದು 1500 ಸ್ಕ್ವೇರ್ ಫೀಟ್ ಅಂತ ಹೇಳ್ತೇವೆ ನಮ್ಮ ಹಳ್ಳಿ ಭಾಷೆಯಲ್ಲಿ, 1.5 ಗುಂಟೆ ಅಷ್ಟು ಜಮೀನ್ ಆದ್ರೆ ಸಾಕಾಗುತ್ತೆ. ಸೊ ಅಷ್ಟರಲ್ಲೇ ಒಂದು ಶೆಡ್ ಹೊಡ್ಕೊಂಡು ಕಚ್ಚಾ ವಸ್ತು ಸಂಗ್ರಹಣೆಗೆ, ಒಂದು ಈ ಸಂಸ್ಕರಣೆಗೆ, ಹಾಗೆ ರೆಡಿ ಆದಂತ ಒಂದು ಪದಾರ್ಥವನ್ನ ಪ್ಯಾಕಿಂಗ್ ಮಾಡ್ಲಿಕ್ಕೆ ಹೊರಗಡೆ ಕಳಿಸ್ಲಿಕ್ಕೆ ಆಫೀಸ್, ಇಷ್ಟು 3 ಚಿಕ್ಕ ರೂಮ್ಗಳಾದ್ರೆ ಸಾಕಾಗ್ತದೆ. ಹಾಗಾಗಿ ಇಂಥ ಜಮೀನಲ್ಲಿ ಒಂದು 25-30 ಘಟಕಗಳನ್ನ ಒಂದೇ ಕಡೆ ಹಾಕಿದ್ರೆ ಅದಕ್ಕೆ ಒಂದು ಲೆಮನ್ ಪಾರ್ಕ್ ಅಥವಾ ಹಬ್ ಅಂತ ಹೇಳ್ತೇವೆ. ಇದಕ್ಕೆ ಬೇರೆ ಬೇರೆ ಬ್ಯಾಂಕ್ದವರು ಕೂಡ ಮುಂದೆ ಬಂದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸಿದ್ದಸಿರಿ ಬ್ಯಾಂಕ್, ಆ ಬ್ಯಾಂಕ್ನವರು ಕೂಡ ಜಮೀನು ಕೊಟ್ಟು ಸಾಲವನ್ನ ಕೊಟ್ಟು ಉದ್ಯಮಿದಾರರಿಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ. ಮಹಿಳಾ ಚೈತನ್ಯ ಬ್ಯಾಂಕ್ದವರು ಕೂಡ ಈ ದಿಶೆಯಲ್ಲಿ ವಿಚಾರಗಳನ್ನ ನಡೆಸಿದ್ದಾರೆ. ಬೇರೆ ಯೂನಿಯನ್ ಬ್ಯಾಂಕ್ದವರು ಕೂಡ ಮುಂದೆ ಬಂದಿದ್ದಾರೆ. ಯಾರಾದರೂ ಇದಕ್ಕೆ ಜಮೀನ್ ಕೊಡ್ತೀರಾ ಅಂತ ಕೇಳಿದಾಗ ಇಲ್ಲಿ ನಗರದ ಒಂದಿಬ್ಬರು ಉದ್ದಿಮೆಗಳು ಕೂಡ ಅದಕ್ಕೆ ಜಮೀನನ್ನ ನಾವು ಕೊಡ್ತೇವೆ, ಬಾಡಿಗೆ ರೂಪದಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಮಾಡಿಕೊಟ್ಟಾಗ ಒಂದು 25-30 ಯೂನಿಟ್ಗಳು ಒಂದೇ ಕಡೆಗೆ ಆದಾಗ ಕಚ್ಚಾ ಮಾಲನ್ನ ತರಲಿಕ್ಕೆ, ಅದನ್ನ ಇಲ್ಲೇ ಸಂಸ್ಕರಣೆ ಆಗಿದ್ದನ್ನ ಪ್ಯಾಕಿಂಗ್ ಬ್ರ್ಯಾಂಡಿಂಗ್ ಮಾಡಲಿ ಕಳಿಸಿಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಕೆಲವೇ ಜನ ಕೆಲಸಗಾರರಿಂದ ಎಲ್ಲ ಇದನ್ನ ನೋಡ್ಕೊಳ್ಳಿಕ್ಕೆ ಕೂಡ ಸಹಾಯ ಆಗ್ತದೆ. ಇಂಥ ಒಂದು ವಿಚಾರವನ್ನ ಇದು ಮಾದರಿಯಾಗಿ ನಾವು ಮಾಡಿದಾಗ ಇಡೀ ದೇಶಕ್ಕೆ ಇದು ಮಾದರಿಯಾಗಿ ಸರ್ಕಾರ ಮುಂದೊಂದಿನ ವಿಚಾರ ಮಾಡಬಹುದು. ಸರ್ಕಾರನೇ ಒಂದು 5-10 ಎಕರೆ ಜಮೀನನ್ನ ತಗೊಂಡು ಎನ್ನೇ ಕನ್ವರ್ಟ್ ಮಾಡಿ ಮುಂದೆ ಬಂದಂತ ಉದ್ಯಮಿದಾರರಿಗೆ ಬಾಡಿಗೆ ರೂಪದಲ್ಲಿ ಆಗಿರ್ಬೋದು, ಲೀಸ್ ಮೂಲಕ ಆಗಿರ್ಬೋದು, ಅಥವಾ ಹಂತ ಹಂತವಾಗಿ ಅವರಿಂದ ಪೇಮೆಂಟ್ ಮಾಡಿಸ್ಕೊಂಡು ಖರೀದಿ ಮೂಲಕ ಆಗೇ ಇರಬಹುದು, ಅವರಿಗೆ ಕೊಟ್ಟಾಗ ಒಂದು ಕಡೆ ಎಲ್ಲ ಉದ್ದಿಮೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಂಥದ್ದೊಂದನ್ನ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಮಾಡಬೇಕು ಅನ್ನೋದಾಗಿ ಮಾಡ್ತಾ ಇದೆ, ಮಾಡಬೇಕು ಅನ್ನುವಂತ ಒಂದು ಯೋಜನೆ ಇದೆ, ಯೋಜನೆ ಮಾಡ್ಕೊಂಡಿದೆ. ಅಡ್ಡಿಲ್ಲ. ಈಗ ಒಬ್ಬ ರೈತ ಉದ್ಯಮಿ ಆಗಬೇಕು ಅಂತ ನಿರ್ಧಾರ ಮಾಡಿದಾಗ, ಈಗ ತಾವು ಹೇಳಿದ್ರಲ್ಲ ಈ ಉದ್ಯಮ ಸ್ಥಾಪನೆ ಮಾಡೋದಕ್ಕೆ ಎಷ್ಟು ಸಮಯ ಹಿಡಿತದಂತೀರಿ ರೈತರಿಗೆ? ಇದು ನಾವು ಅರ್ಜಿಯನ್ನ ಹಾಕಿದ ಮೇಲೆ, ಆನ್ಲೈನ್ ಅಲ್ಲಿ ಒಬ್ಬ ಉದ್ದಿಮೆದಾರ ಅವನು ಅರ್ಜಿ ಹಾಕಿದ ಮೇಲೆ ಸಂಪನ್ಮೂಲ ವ್ಯಕ್ತಿಗೆ ಬರ್ತದೆ. ಸಂಪನ್ಮೂಲ ವ್ಯಕ್ತಿ ಅದನ್ನ ಅವತ್ತೇ ಮಾಡಬಹುದು, 2 ದಿವಸದಲ್ಲಿ ಅಬ್ಬಬ್ಬ ಅಂದ್ರೆ 2 ದಿವಸದಲ್ಲಿ ಜಿಲ್ಲಾ ಘಟಕಕ್ಕೆ ಅದನ್ನ ಕಳಿಸಿಕೊಡ್ತಾರೆ. ಜಿಲ್ಲಾ ಘಟಕದಿಂದ ಕೂಡ ಹೆಚ್ಚು ಸಮಯ ತಗೊಳ್ಳದೆ ಅಲ್ಲಿ 2-3 ದಿವಸದಲ್ಲಿ ಅವರು ಕೂಡ ಅದನ್ನ ನೇರವಾಗಿ ಆಯಾ ಬ್ಯಾಂಕ್ಗಳಿಗೆ ಕಳಿಸ್ತಾರೆ. ಹೀಗಾಗಿ ಒಂದು ವಾರದಲ್ಲಿ ರೈತನ ಅರ್ಜಿ ಬ್ಯಾಂಕ್ ಅಲ್ಲಿ ಇರ್ತದೆ. ಅವರು ಉದ್ದಿಮೆದಾರ ಆಗುವವರು ಕೂಡ ಇಂಥ ಬ್ಯಾಂಕಿಗೆ ಹಾಕಿದ್ದೆ ನಾನು ಅಂತ ಒಂದು ವಾರದಲ್ಲಿ ಹೋಗಿ ಬ್ಯಾಂಕಿಗೆ ವಿಚಾರಿಸಬಹುದು, ಅಥವಾ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೇಳಿದ್ರೆ ಯಾವ ಹಂತದಲ್ಲಿದೆ ಅವನ ಅರ್ಜಿ ಅನ್ನೋದನ್ನ ತಿಳಿಸ್ತೇವೆ. ಹಾಗೆ ಹೋಗಿ ಹೆಚ್ಚಿನ ಸಂದರ್ಭದಲ್ಲಿ ಬ್ಯಾಂಕ್ದವರು ಕೂಡ ಫೋನ್ ಮಾಡಿ ಅರ್ಜಿದಾರನ್ನ ಕರೆದಂತದ್ದು ಇದೆ. ಸೊ ಬ್ಯಾಂಕಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಎಷ್ಟು ಬೇಗವಾಗಿ ಅವರು ಕೊಡ್ತಾರೋ ಅಷ್ಟು ಬೇಗ ಸಾಲ ಅವರಿಗೆ ಸ್ಯಾಂಕ್ಷನ್ ಆಗ್ತದೆ. ಸೊ ಹೆಚ್ಚಂದ್ರೆ 1-2 ತಿಂಗಳಲ್ಲಿ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತೀರಿ. ಅಡ್ಡಿಲ್ಲ, ಬಹಳ ಜಲ್ದಿ ಇದೆಲ್ಲ ಕೆಲಸ ಪ್ರಕ್ರಿಯೆ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ರಿ. ಈಗ ರೈತರಿಗೆ ಈ ಒಂದು ಉದ್ಯಮೆ ಒಳಗ ಟ್ರೈನಿಂಗ್ ಕೂಡ ಬೇಕಾಗ್ತದೆ. ಯಾವ ರೀತಿ ನಾವು ಇದನ್ನ ಮಷಿನ್ ಹಾಕಬೇಕು, ಅದರ ನಂತರ ಯಾವ ರೀತಿ ಉತ್ಪನ್ನಗಳನ್ನ ತಯಾರು ಮಾಡಬೇಕು, ಇವೆಲ್ಲ ಏನು ಕ್ರಿಯೆಗಳದಾವ, ಇವೆಲ್ಲ ಏನು ಕೆಲಸಗಳದಾವ, ಇದ್ರ ಬಗ್ಗೆ ಏನಾದರೂ ಟ್ರೈನಿಂಗ್ ವ್ಯವಸ್ಥೆ ಮೊದಲಿಗೆ ಆಗ್ತದನ ಹೆಂಗ ರೈತರ ಸಲುವಾಗಿ? ಖಂಡಿತವಾಗಿ ಇದರಲ್ಲಿ ತಾಂತ್ರಿಕ ಆದಂತದ್ದು ಇರೋದ್ರಿಂದ, ಆಹಾರ ಧಾನ್ಯದ ಬಗ್ಗೆ ಇರೋದ್ರಿಂದ ಇಲ್ಲಿ ಏನೆಲ್ಲ ನಾವು ಪ್ರಿಕಾಷನ್ಸ್ ತಗೋಬೇಕು ಅನ್ನುವಂತದ್ದಾಗಿರ್ಬೋದು, ಹಾಗೆ ಯಾವ ರೀತಿಯಾಗಿ ಇದನ್ನ ತಯಾರು ಮಾಡಬೇಕನ್ನುವಂಥದ್ದನ್ನ ನಮ್ಮ ರಾಜ್ಯದ CFTRI ಅನ್ನ ಟೆಕ್ನಿಕಲ್ ಸಂಸ್ಥೆ ಅಂತ ಗುರುತಿಸಿದ್ದಾರೆ ಈ ಯೋಜನೆಯಲ್ಲಿ. ಮೈಸೂರಲ್ಲಿ ಇರುವಂತಹ CFTRI ಸಂಸ್ಥೆಯನ್ನ, ಹಾಗೆ IIFET ತಂಜಾವೂರಲ್ಲಿ ಇರುವಂತದ್ದನ್ನ, ಅದೆಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ಕೃಷಿ ಕಾಲೇಜಿನ ಆವರಣದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲ, ಅವರುಗಳು ಕೂಡ ನಮಗೆ ಇದನ್ನ ಒದಗಿಸಿಕೊಡ್ತಾರೆ. ಜೊತೆಗೆ ಈ ಆಯುಷ್ಮಾನ್ ಭವ ಏನು ನಮ್ಮ ಉತ್ಪನ್ನಗಳನ್ನ ತಗೊಂಡು ಮಾರ್ಕೆಟ್ ಮಾಡ್ತೇವೆ ಅಂತ ಹೇಳಿದ್ದೇವೆ, ಅವರಲ್ಲಿ ರಿಟೈರ್ಡ್ ಅಧಿಕಾರಿಗಳಿದ್ದಾರೆ, CFTRIಯಲ್ಲ ಕೆಲಸ ಮಾಡಿ ವಿಶ್ರಾಂತ ಜೀವನ ನಡೆಸುವಂತವರು, ಅವರೆಲ್ಲರೂ ಕೂಡ ಈ ಯೋಜನೆಯ ಪಾಲುದಾರರಾಗಿ ಗುಂಪಾಗಿ ಸೇರಿದ್ರೆ ಅವರು ಬಂದು ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ, ತಾಂತ್ರಿಕ ಸಲಹೆ, ತರಬೇತಿಯನ್ನ ಕೊಡ್ಲಿಕ್ಕೆ ಸಿದ್ಧ ಆಗಿದೆ. ಅಂದ್ರೆ ನಮ್ಮ ರೈತರು ಯುವ ಉದ್ಯಮಿ ಆಗಬೇಕು ಅನ್ನುವಂಥವ್ರು ಯಾವುದೇ ಒಂದು ಚಿಂತೆಗೆ ಒಳಗಾಗಲಾರದೆ ಸಾಕಷ್ಟು ಅವಕಾಶಗಳಿರುವಂತಹ ಈ ಒಂದು ಉದ್ಯಮವನ್ನ ಕೈಗೆತ್ತಿಕೊಂಡ್ರೆ ಸಕ್ಸಸ್ಫುಲ್ ಆಗುವುದರೊಳಗೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ತಾವು ಹೇಳ್ತಾ ಇದ್ದಾರೆ. ಖಂಡಿತವಾದ ಯಾವುದೇ ಸಂಶಯ ಇದರಲ್ಲಿಲ್ಲ. ಹೆಚ್ಚಿಗೆ ಗ್ರಾಮೀಣ ಮಟ್ಟದಲ್ಲಿರುವ ಯುವಕರು ಯುವತಿಯರು ಇದಕ್ಕೆ ಮುಂದೆ ಬರಬೇಕು, ಅವರುಗಳು ಇದರ ಲಾಭವನ್ನ ತಗೊಳ್ಬೇಕು. ಹೆಚ್ಚು ಭಾಗ ಇಂಡಿಯಲ್ಲಿ ಲಿಂಬೆ ಇರೋದ್ರಿಂದ ಸೊ ಇಂಡಿ ಭಾಗದಿಂದ ಕೂಡ ಹೆಚ್ಚಿನ ರೈತರು ಉದ್ದಿಮೆದಾರ ಆಗಬೇಕು. ರೈತ ಉದ್ದಿಮೆದಾರ ಆಗೋದಕ್ಕೋಸ್ಕರನೇ ಇಂಥ ಯೋಜನೆ ಇದೆ ಅಂತ ಅನ್ಕೊಂಡು ಬರೀ ಕೃಷಿಯನ್ನ ನಂಬಿಕೊಂಡು ಕೂತ್ರೆ ಆಗಲ್ಲ, ಅದನ್ನ ಸಂಸ್ಕರಣೆಯಲ್ಲಿ ತೊಡಗಿ ಉದ್ದಿಮೆದಾರ ಆಗಲಿ ಅನ್ನೋದಕ್ಕೆ ಇಂಥ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ತಂದಿದೆ. ಇದಕ್ಕೇನಾದ್ರೂ ಡೆಡ್ ಲೈನ್ ಅಂತದ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ತಾರೀಕು ಅಂತ ಏನಾದ್ರೂ ಅದನ್ನ ಅಥವಾ ಯಾವಾಗಾದ್ರೂ ಸಲ್ಲಿಸಬಹುದು? ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ಕೊನೆ ತಾರೀಕು ಇದಕ್ಕೆ ಇಲ್ಲ, ವರ್ಷ ಇಡೀ ಇರುವಂತಹ ಕಾರ್ಯಕ್ರಮ ಇದು. ಈ ವರ್ಷಕ್ಕೆ ನಮಗೆ ಅದ್ರ ಒಂದು ಗುರಿ ಇದೆ, 120 ಜನಕ್ಕೆ ಅಂದ್ರೆ 2021-22 ಆರ್ಥಿಕ ವರ್ಷಕ್ಕೆ 120 ಉದ್ದಿಮೆಗಳನ್ನ ಸ್ಥಾಪಿಸಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಈಗಾಗಲೇ ಈ ಯೋಜನೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಇಲ್ಲಿ ಒಂದು ಕಾಮನ್ ಫೆಸಿಲಿಟಿ ಸೆಂಟರ್ ಅಂದ್ರೆ ರೈತರಿಗೆ ಬೇಕಾದಂತ ಉನ್ನತವಾದಂತ ವ್ಯವಸ್ಥೆಯನ್ನ ಕೊಡ್ಲಿಕ್ಕೆ ಒಂದು ಘಟಕವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅರ್ಜಿಯನ್ನ ಅವರು ಸಲ್ಲಿಸಿದ್ದಾರೆ. ಸ್ವಲ್ಪ ದಿನಗಳಲ್ಲಿ ಅದು ಕೂಡ ಆಗಬಹುದು. ಅದೇ ರೀತಿ ಆಯುಷ್ಮಾನ್ ಭವ ಕಂಪನಿಯವರು ಇಲ್ಲೇ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಮಾಡುವಂತ ಒಂದು ಘಟಕವನ್ನ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮೆಟೀರಿಯಲ್ ಅನ್ನ ನಾವು ಬೆಂಗಳೂರಿಗೆ ಕಳಿಸಬೇಕಾಗಿಲ್ಲ, ನಾವು ಆಯುಷ್ಮಾನ್ ಭವದವರಿಗೆ ಇಲ್ಲೇ ಕೊಟ್ರೆ ಸಾಕು, ಅವರು ಒಂದು ಆಯುಷ್ಮಾನ್ ಭವ ಬ್ರ್ಯಾಂಡ್ ಅಡಿಯಲ್ಲಿ ಇದನ್ನ ಮಾಡ್ತಾರೆ. ಹಾಗೇನೆ ಅವರು ನಮ್ಮ ಜಿಲ್ಲೆಗೋಸ್ಕರ ಇದನ್ನ ನಾನು ಪ್ರಥಮ ಉದ್ಯಮಿಯಾಗಿ ಮಾಡ್ತಾ ಇರೋದ್ರಿಂದ ನಿಂಬೆ ಅನ್ನುವಂತ ಟ್ರೇಡ್ ಅನ್ನ ಕೂಡ ನಾವು ತಗೊಂಡಿದ್ದೇವೆ. ಸೊ ಬಿಜಾಪುರದ ನಿಂಬೆ ಅನ್ನುವಂಥದ್ದು ವಿಶ್ವದಲ್ಲೆಲ್ಲ ಹೋಗ್ಲಿ, ನಿಂಬೆಯ ಉತ್ಪಾದನೆಗಳು ಹೋಗ್ಲಿ ಅನ್ನೋದು ನಮ್ಮ ಆಶಯ ಈ ಯೋಜನೆಯ ಮೂಲಕ. ಬಹಳ ಒಳ್ಳೇದು. ಸಿದ್ದು ಪೂಜಾರಿ ಅವರೇ, ಯಾರಾದರೂ ತಮಗೆ ಸಂಪರ್ಕ ಮಾಡಬೇಕು, ಹೆಚ್ಚಿನ ಮಾಹಿತಿ ಕೇಳಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಖಂಡಿತ ಸರ್, 7019268550. ಆತ್ಮೀಯರೇ, ಸಿದ್ದು ಪೂಜಾರಿ ಅವರು ಏನು ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳಿದ್ದಾರ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7019268550 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೇದು ಸಿದ್ದು ಪೂಜಾರಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ, ವಿಶೇಷವಾಗಿ ಯುವ ರೈತ ಬಾಂಧವರಿಗೆ ಏನನ್ನಾದರೂ ಸಾಧಿಸಬೇಕು ಜೀವನದೊಳಗೆ ಅನ್ನುವಂಥ ಒಂದು ತುಡಿತ ಇರುವಂಥ ಹುರುಪಿರುವಂಥ ಮನಸ್ಸುಗಳಿಗೆ ತಾವು ಈ ಲಿಂಬೆಯ ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೆ ಏನೇನು ಅವಕಾಶಗಳದಾವ, ಏನೇನು ಸರ್ಕಾರ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ತನಕ ಹಂಚಿಕೊಂಡಿದ್ದೀರಿ. ನಮ್ಮ ಯುವ ರೈತರು ಈ ಎಲ್ಲ ಅವಕಾಶಗಳ ಸದುಪಯೋಗ ಮಾಡಿಕೊಂಡು ಜೀವನದೊಳಗೆ ಮುಂದೆ ಬರಲಿ ಅಂಥೇಳಿ ಹಾರೈಸೋಣ. ಮತ್ತು ಈ ಭಾಗವನ್ನು ಸಮೃದ್ಧಗೊಳಿಸುವಂಥ ಒಂದು ಪಣವನ್ನ ಎಲ್ಲರೂ ತೊಡ್ತಾರೆ ಅಂತ ಹೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮದೊಳಗೆ ತಾವೇನು ಸಂವಾದ ಮಾಡಿದ್ದೀರಿ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ, ಅದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು ಸರ್. ಈ ಆಕಾಶವಾಣಿ ಮೂಲಕ ಹೆಚ್ಚು ಹೆಚ್ಚು ಉದ್ದಿಮೆದಾರರು ಬಿಜಾಪುರ ಜಿಲ್ಲೆಯಲ್ಲಿ ಸೃಷ್ಟಿಯಾಗಲಿ ಅಂತ ಬಯಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ. ಧನ್ಯವಾದ. ನಮಸ್ಕಾರ. ಇದುವರೆಗೆ ಆತ್ಮನಿರ್ಭರ ಭಾರತ ನಿರ್ಮಾಣದ ನಿಟ್ಟಿನಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿಯಲ್ಲಿ ಲಿಂಬೆಹಣ್ಣಿನ ಉತ್ಪನ್ನಗಳ ಆಧಾರಿತ ಉದ್ಯಮದ ಕುರಿತು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿರುವ ಸಿದ್ದು ಪೂಜಾರಿ ಅವರ ಜೊತೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೆಲವು ಪ್ರಕಟಣೆಗಳು. ಸಕಲ ಜೀವಿಗಳಿಗೆ ಭೂಮಿ ಆಶ್ರಯ ತಾಣ. ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಉಸಿರು ಕಟ್ಟಿಸಿ ತೆಗೆಯದಿರಿ ಜೀವ ಸಂಕುಲಗಳ ಪ್ರಾಣ. ಹಿಂದೆ ನಿಲ್ಲಿಸಿ ಅತಿಯಾದ ಪ್ಲಾಸ್ಟಿಕ್ ಉಪಯೋಗ. ಪ್ಲಾಸ್ಟಿಕ್ ಬದಲು ಬಟ್ಟೆ ಅಥವಾ ಸೆಣಬಿನ ಚೀಲ ಬಳಸೋಣ. ಪ್ಲಾಸ್ಟಿಕ್ ಮುಕ್ತ ಗ್ರಾಮ ರೂಪಿಸಲು ಬನ್ನಿ ಕೈಜೋಡಿಸಿ. ಪ್ರತಿಯೊಬ್ಬರಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿಸಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಸ್ವಚ್ಛ